ಕಿಗೂಡು ಒಂದು ಮುದ್ದು ಮರಿ ಎರಡು, ಕಿಗೂಡು ಒಂದು ಮುದ್ದು ಮರಿ ಎರಡು, ಆಡಿದ್ದವು ಕೂಡಿ ಹಾರಿದ್ದವು ಜೋಡಿ, ನೋಡಲು ಬಂದು ಕಣ್ಣು ಸಾಲದಾಗಿತ್ತು, ಕಾಣಲು ಇಂದು ಕಣ್ಣೇ ಬೇಡದೆ ಹೋಯ್ತು. ಹಕ್ಕಿಗೂಡು ಒಂದು ಮುದ್ದು ಮರಿ ಎರಡು, ತಮ್ಮ ಒಂದಾದರೆ ಬೆಳೆದಂಗೆಲ್ಲ ದಯಾದಿತವಾದರೆ, ಗಾದೆ ಮಾತು ಇಲ್ಲೂ ನಿಜ ಆದಂಗೆ, ತಾಯಿ ಅನ್ನೋ ಜೀವ ತಾಳದಿಂತಾನೋವ, ಎದೆ ಹಾಲು ಕೊಟ್ಟೋಳ ಎದೆಯಿರಿದಂಗೆ, ಮನೆತನ ಮಾನ ಮಣ್ಣಾದಂಗೆ. ಹಕ್ಕಿಗೂಡು ಒಂದು ಮುದ್ದು ಮರಿ ಎರಡು, ಆಡಿದವು ಕೂಡಿ ಹಾರಿದವು ಜೋಡಿ, ನೋಡಲು ಒಂದು ಕಣ್ಣು ಸಾಲದಾಗಿತ್ತು, ಕಾಣಲು ಇಂದು ಕಣ್ಣೇ ಬೇಡದೆ ಹೋಯ್ತು. ಹಂಚಿಕೊಂಡ ರಕ್ತ ನಂಜಾದಂಗೆ, ಒಂದೇ ಬಳ್ಳಿ ಹೂವು ಮರಿಬೇಡಿ ನೀವು, ಹಾಲು ತುಪ್ಪ ಹಾಕೋರ ನೋಯಿಸಿದರಿಂಗೆ, ನಮ್ಮ ವಂಶ ಹಿಂಗೆ ನಾಶವಾದಂಗೆ. ಹಕ್ಕಿಗೂಡು ಒಂದು ಮುದ್ದು ಮರಿ ಎರಡು, ಆಡಿದವು ಕೂಡಿ ಹಾರಿದವು ಜೋಡಿ, ನೋಡಲು ಒಂದು ಕಣ್ಣು ಸಾಲದಾಗಿತ್ತು, ಕಾಣಲು ಇಂದು ಕಣ್ಣೇ ಬೇಡದೆ ಹೋಯ್ತು.